ಆಗಲೇ ಹೇಳಿದಾಗೆ ದನಕರುಗಳಿಗೆ ನೀಡ್ತಕ್ಕಂಥ ಒಂದು ಪರಿಪಾಠ ಇತ್ತು. ಆದರೆ ಈಗ ಹಾಗಿಲ್ಲ, ಪರಿಸ್ಥಿತಿ ಈಗ ಬದಲಾಗಿದೆ. ಇವತ್ತು ಹಲಸಿನ ಒಂದು ಮಿಡಿ ಏನಿದೆಯೋ ಅಲ್ಲಿಂದಲೂ ಕೂಡ ಇದರ ಒಂದು ಬಳಕೆ ಪ್ರಾರಂಭ ಆಗ್ತಾ ಇದೆ. ಹಲಸಿನ ಬಡುಕು ಅಂತ ಹೇಳಿ ಏನು ಕರಿತೀವೋ ಅದನ್ನು ನಾವು ಬೇರೆ ಬೇರೆ ಖಾದ್ಯಗಳನ್ನು ತಯಾರನ್ನು ಮಾಡಿ ಬಳಕೆ ಮಾಡ್ತಕ್ಕಂಥದ್ದಿದೆ. ಇನ್ನು ಹಲಸಿನ ಕಾಯನ್ನು ಕೂಡ ಇವತ್ತು ಬಳಕೆಯನ್ನು ಮಾಡಲಾಗ್ತಾ ಇದೆ. ನಮ್ಮ ನೆರೆಯ ದಕ್ಷಿಣ ಕನ್ನಡ ಮತ್ತು ಕೇರಳ ರಾಜ್ಯ ಏನಿದೆಯೋ ಇಲ್ಲಿ ಇದರ ಬಳಕೆ ಹೆಚ್ಚಾಗಿತ್ತು. ಇವತ್ತಿನ ದಿವಸದಲ್ಲಿ ಇನ್ನೂ ಅಧಿಕವಾಗಿ ಇದೆ. ಇನ್ನು ಉಳಿದಂಥ ಪ್ರದೇಶದಲ್ಲೂ ಕೂಡ ಈ ಹಲಸಿನ ಹಣ್ಣನ್ನು ಹೆಚ್ಚು ಹೆಚ್ಚು ಬಳಕೆಯನ್ನು ಮಾಡಲಾಗ್ತಾ ಇದೆ. ಯಾಕೆ ಹಲಸಿಗೆ ಇಷ್ಟೊಂದು ಬೇಡಿಕೆ ಅನ್ನುವಂಥದ್ದು ಬಂದಿದೆ, ಅದರಲ್ಲಿ ಏನೆಲ್ಲ ಪೋಷಕಾಂಶಗಳು ಇದ್ದಾವೆ, ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ನಾವು ಹೇಗೆ ಬಳಕೆಯನ್ನು ಮಾಡಿ ಅದರ ಒಂದು ಲಾಭವನ್ನು ಮಾಡಿಕೊಳ್ಳಬಹುದು, ಮತ್ತು ಆರ್ಥಿಕವಾಗಿ ನಮ್ಮ ಕೃಷಿಕರು ಹೇಗೆ ಸಬಲತೆಯನ್ನು ಸಾಧಿಸಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಕೊಯ್ಲೋತ್ತರ ನಿರ್ವಹಣಾ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೈ ಕಾಂತರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಡಾಕ್ಟರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಲಸಿನ ಮೌಲ್ಯವರ್ಧಿತ ಹಣ್ಣುಗಳು ಅಥವಾ ಹಲಸಿನ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳೇನಿದ್ದಾವೋ ಇವುಗಳ ಪ್ರಾಮುಖ್ಯತೆಯ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಡಾಕ್ಟ್ರೆ. ತಮಗೆಲ್ಲ ತಿಳಿದಿರೋ ಹಾಗೆ ಹಲಸಣ್ಣ ನಾವು ಬೇರೆ ಬೇರೆ ಇದರಲ್ಲಿ ಉಪಯೋಗಿಸ್ತೀವಿ, ದಿನಬಳಕೆ ಉಪಯೋಗಿಸ್ತೀವಿ. ಅದೇ ರೀತಿ ನಮ್ಮ ದೇಶ ಹಲಸಿನ ಒಂದು ಮೂಲ, ಸ್ವಾಭಾವಿಕವಾಗಿ ಹಲಸು ಬೆಳೀತಾ ಹೋಗ್ತವೆ. ಈ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ನಿಮಗೆಲ್ಲೇ ಹೋದರೂ ಸ್ವಾಭಾವಿಕವಾಗಿ ಸಿಗ್ತಾ ಹೋಗ್ತವೆ. ಅಲ್ಲಿ ತಾವು ನೋಡ್ತಿರ್ಬೋದು, ಕೆಲವೊಂದೊಂದ್ಸತಿ ದನಗಳು ತಿಂತಾ ಇರ್ತವೆ, ಕೆಲವೊಂದೊಂದ್ಸತಿ ಎಲ್ಲ ಒಂದೆರಡು ಹಣ್ಣನ್ನು ಹಣ್ಣಾಗಿ ಉಪಯೋಗಿಸ್ಕೊತೀವಿ. ಕೆಲವು ಈ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ತರಕಾರಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ. ಅದು ಬಿಟ್ಟರೆ ಸ್ವಾಭಾವಿಕವಾಗಿ ಹಣ್ಣನ್ನು ತೊಳೆಗಳನ್ನು ತಿಂದು ಬೇರೆ ಪದಾರ್ಥಗಳನ್ನು ಅಷ್ಟಾಗಿ ನಾವು ಉಪಯೋಗಿಸಲ್ಲ. ದನಗಳು ಹೆಚ್ಚಾಗಿ ತಿಂತಾ ಇರ್ತವೆ ಮಲೆನಾಡುಗಳಲ್ಲಿ, ಅದೇ ಒಂದು ಆಹಾರ ಆಗಿರುತ್ತೆ ದನಗಳಿಗೆ. ಈ ನಿಟ್ಟಿನಲ್ಲಿ ಈ ಒಂದು ಹಣ್ಣನ್ನು ಒಟ್ಟು ಉತ್ಪಾದನೆ ನಮ್ಮ ರಾಷ್ಟ್ರದಲ್ಲಿ 1785.3 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆ ಇದೆ. ಅಷ್ಟು ಉತ್ಪಾದನೆ ಆಗ್ತಿದ್ರೂ ನಾವು ಉಪಯೋಗಿಸೋದು ಭಾಳ ಕಡಿಮೆ ಇದೆ. ಯಾಕೆ ಉಪಯೋಗಿಸೋದು ಕಮ್ಮಿ ಇದೆ ಅಂದರೆ ಅಲ್ಲಿ ಯಾವುದೇ ಒಂದು ಕೊಯ್ಲೋತ್ತರ ನಿರ್ವಹಣಾ ತಂತ್ರಜ್ಞಾನಗಳು ಇಲ್ಲದೆ 30-40% ಏನು ಉತ್ಪಾದನೆ ಆಗುತ್ತೆ ಅದರಲ್ಲಿ ಒಂದು ಅರ್ಧದಷ್ಟು ಭಾಗ ಅದು ನಷ್ಟವಾಗ್ತಾ ಇದೆ ಯಾವುದೇ ಕೊಯ್ಲೋತ್ತರ ನಿರ್ವಹಣೆ ಇಲ್ಲದೆ. ಹಾಗಾಗಿ ಈ ಒಂದು ಕೊಯ್ಲೋತ್ತರ ಅಥವಾ ಮೌಲ್ಯವರ್ಧನೆಯ ಅವಶ್ಯಕತೆ ಭಾಳ ಇದೆ ಈ ಹಣ್ಣಲ್ಲಿ. ಈ ಮೌಲ್ಯವರ್ಧನೆ ಮಾಡೋದ್ರಿಂದ ಅನೇಕ ಪದಾರ್ಥಗಳನ್ನು ಮಾಡೋದ್ರಿಂದ ಈ ನಷ್ಟ ಏನಿದೆ 40% ಅಷ್ಟು ನಷ್ಟ ಅದನ್ನು ನಾವು ತಡೆಗಟ್ಟಬಹುದು. ಸುಮಾರು 40% ಏನು ವ್ಯರ್ಥ ಆಗ್ತದೆ ಅಂತ ಹೇಳಿದ್ರು, ಇದು ಒಂದು ದೊಡ್ಡ ಒಂದು ವ್ಯರ್ಥ. ಯಾಕೆ ಅಂತ ಹೇಳಿದ್ರೆ ಹಲಸಿನ ಹಣ್ಣಲ್ಲಿ ಸಾಕಷ್ಟು ಪೋಷಕಾಂಶಗಳಿದ್ದಾವೆ, ಅವುಗಳ ಸದ್ಬಳಕೆಯನ್ನು ಮಾಡುವಲ್ಲಿ ನಾವು ಸೋತಿದ್ದೇವೆ ಅಂತಲೇ ಹೇಳ್ಬೋದು. ಈ ಹಲಸಿನಲ್ಲಿ ಏನೆಲ್ಲ ಪೋಷಕಾಂಶಗಳು ಅಡಗಿರುತ್ತೆ? ನಿಮಗೆ ಗೊತ್ತಿರ್ಬೋದು, ಉಂಡು ಮಾವು ತಿನ್ಬೇಕು ಅಂತ ಹೇಳ್ತಾರೆ, ಹಸ್ತು ಹಲಸು ತಿನ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಹಸ್ತಿದ್ದಾಗ ಇದು ಒಂದು ಆಹಾರ ರೂಪದಲ್ಲಿ, ಸಾಮಾನ್ಯ ಮನುಷ್ಯರಿಗೂ ಒಂದು ಆಹಾರ ರೂಪದಲ್ಲಿ ಹೊಟ್ಟೆ ತುಂಬಿಸುತ್ತೆ, ಇದು ಹೊಟ್ಟೆ ತುಂಬಿಸುವಂತ ಹಣ್ಣು, ಬಹಳ ಕಡಿಮೆ ರೇಟಲ್ಲಿ ಸಿಗ್ತಾ ಇರುತ್ತೆ. ಇದರಲ್ಲಿ ಅನೇಕ ಪೋಷಕಾಂಶಗಳಿದ್ದಾವೆ. ಹಣ್ಣನ್ನ ತಗೊಂಡ್ರೆ ಒಂದು 70-80% ತೇವಾಂಶ ಇರುತ್ತೆ. ಪ್ರೋಟೀನ್ ಬಹಳ ಮುಖ್ಯವಾಗಿರುತ್ತೆ ಒಂದು ಆಹಾರದಲ್ಲಿ. ಪ್ರೋಟೀನ್ ನಾವು ಜೋಳ ಗಿಳ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ಈ ಹಣ್ಣಿನಲ್ಲಿ ಪ್ರೋಟೀನ್ ಅಂಶ 100 ಗ್ರಾಮ್ ಇರಲಿ 12-19 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ. ಹಾಗೆ ಖನಿಜಾಂಶಗಳು, ಅದರಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ, ಅದು ಒಂದು 0.4 ಗ್ರಾಮ್ ಅಷ್ಟು ಕಬ್ಬಿಣಾಂಶ ಇರುತ್ತೆ. ಹಾಗೆ ನಾರಿನ ಅಂಶ, ನಿಮಗೆ ಗೊತ್ತಿರಬಹುದು ಬೇರೆ ಆಹಾರ ತಿಂದ್ರೆ ಅನ್ನ ತಿಂದ್ರೆ ಬೇಗ ಹಸಿವಾಗ್ಬಿಡುತ್ತೆ, ಅದನ್ನ ಹಲಸಿನ ಹಣ್ಣು ತಿಂದ್ರೆ ಬಹಳ ಹೊತ್ತು ಟೈಮ್ ಅದು ಹಸಿವಾಗಲ್ಲ, ಯಾಕಂದ್ರೆ ಅದರಲ್ಲಿ ನಾರಿನ ಅಂಶ ಇರುತ್ತೆ. ಹಾಗೆ ಸಕ್ಕರೆ ಅಂಶ ಇರುತ್ತೆ, ಖನಿಜಾಂಶ ಇರುತ್ತೆ, ಜೀವಸತ್ವಗಳು. ನಮಗೆ ಯಾವುದೋ ಒಂದು ಹಣ್ಣು ತಿಂದಾಗ ಕೆಲವು ಜೀವಸತ್ವ, ಈಗ ಮಾವನ್ನು ತಿಂದಾಗ ನಮಗೆ ವಿಟಮಿನ್ ಎ ಅನ್ನೋದು ಸಿಗ್ತಾ ಇರುತ್ತೆ. ಅದೇ ರೀತಿ ಈ ಹಣ್ಣಿನಲ್ಲಿ ವಿಟಮಿನ್ ಎನೂ ಇದೆ, ಸಿ ಇದೆ, ಅದೇ ರೀತಿ ಬಿ, ಎಲ್ಲಾ ಜೀವಸತ್ವಗಳನ್ನು ಈ ಒಂದು ಹಣ್ಣಿನಲ್ಲಿ ಇರುತ್ತೆ. ಅದೇ ರೀತಿ ನಾವು ಬೀಜಕ್ಕೆ ಬಂದ್ರೆ ಬೀಜದಲ್ಲೂ ಅನೇಕ ಪೋಷಕಾಂಶಗಳಿದೆ. ನಾವು ಬೀಜವನ್ನ ಎಲ್ಲ ಒಂದೆರಡು ಸುಟ್ಟು ತಿಂತೀವಿ, ಇಲ್ಲ ಒಂದೆರಡು ಸಾಂಬಾರಿಗೆ ಯೂಸ್ ಮಾಡ್ಕೊಂತೀವಿ, ಅದರ ಉಪಯೋಗ ಅಷ್ಟಕ್ಕೆ ಸೀಮಿತವಾಗಿದೆ. ಇದರಲ್ಲೂ ಅಷ್ಟೇ ನಾರಿನಂಶ ಚೆನ್ನಾಗಿದೆ, ಒಳ್ಳೆಯ ನಾರಿನಂಶ ಇರುತ್ತೆ. ಅದೇ ರೀತಿ ಪ್ರೋಟೀನ್ ಅಂಶನು ಬಹಳ ಯಥೇಚ್ಛವಾಗಿದೆ, ಅದೇ ರೀತಿ ಖನಿಜಾಂಶನು ಬಹಳ ಯಥೇಚ್ಛವಾಗಿದೆ. ಹಾಗೆ ಕೊಬ್ಬಿನಾಂಶ, ಅದರಲ್ಲಿ ಫ್ಯಾಟ್ ಅಂತ ಏನಂತೀವಿ ಅದು ಇದೆ. ಹಾಗೆ ಕಾರ್ಬೋಹೈಡ್ರೇಟ್, ನಮಗೆ ಹೊಟ್ಟೆ ತುಂಬಕ್ಕೆ ಕಾರ್ಬೋಹೈಡ್ರೇಟ್, ಅನ್ನದಲ್ಲಿ ಏನು ಸಿಗುತ್ತೆ ಪೋಷಕಾಂಶ, ಆ ಅಂಶನು ಈ ಬೀಜದಲ್ಲಿ ಇರುತ್ತದೆ. ಈ ಹಲಸಿನ ಹಣ್ಣು ಏನಿದೆಯೋ ಅದು ಬಹುಶಃ ಇದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಹಣ್ಣು ಅಂತ ಹೇಳಂತ ಅನ್ಸುತ್ತೆ. ಇಷ್ಟೊಂದು ದೊಡ್ಡ ಹಣ್ಣು ಬೇರೆ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ಗಾತ್ರದ ಹಣ್ಣಿನಲ್ಲಿ ಯಾವೆಲ್ಲ ಭಾಗಗಳು ಇರುತ್ತೆ? ಈ ಒಂದು ಹಣ್ಣನ್ನು ತಗೊಂಡ್ರೆ ನಾವು 3 ಭಾಗಗಳಾಗಿ ವಿಂಗಡಿಸ್ತೀವಿ. ಒಂದು ಹಣ್ಣನ್ನು ತಗೊಂಡ್ರೆ ಅದರಲ್ಲಿ 30-32% ಮಾತ್ರ ನಮಗೆ ತೊಳೆಗಳು ಸಿಗ್ತವೆ. ಆ ತೊಳೆನ ಹೆಚ್ಚಾಗಿ ಉಪಯೋಗಿಸ್ತೀವಿ ನಾವು, ಉಳಿದಿದ್ದ ಭಾಗಗಳನ್ನು ನಾವು ಅದ್ರ ಬಗ್ಗೆ ಜಾಸ್ತಿ ಇದು ಮಾಡಕ್ಕೆ ಹೋಗೋದಿಲ್ಲ. ಅದೇ ರೀತಿ ಬೀಜಗಳು, ಬೀಜಗಳು 18-20% ಬೀಜ ಇರುತ್ತೆ, ಅಷ್ಟು ಪ್ರಮಾಣದ ಬೀಜ ಇರುತ್ತೆ. ಅದನ್ನ ನಾವು ಒಂದೆರಡು ಬೀಜ, ಒಂದು 5 ಬೀಜನ ಸುಟ್ಟು ತಿಂತೀವಿ, ಇಲ್ಲಾಂದ್ರೆ ಬೇರೆ ಸಾಂಬಾರಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತೀವಿ. ಅದೇ ರೀತಿ ಹೆಚ್ಚಾಗಿ 50-55% ಸಿಪ್ಪೆ ಮತ್ತು ಇದರ ಭಾಗಗಳಿರುತ್ತೆ. ಅಂದ್ರೆ ಈ ಎಲ್ಲಾ ಭಾಗಗಳನ್ನು ನಾವು ಉಪಯೋಗಿಸಿ ಅನೇಕ ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡಬಹುದಾಗಿದೆ. ಬಹಳ ಮುಖ್ಯವಾಗಿ ಹಣ್ಣು, ಹಣ್ಣನ್ನ ನೇರವಾಗಿ ಸೇವನೆ ಮಾಡತಕ್ಕಂಥದ್ದು ಕೂಡ ಇದೆ, ಅದನ್ನ ಮೌಲ್ಯವರ್ಧಿತ ಪದಾರ್ಥವನ್ನಾಗಿ ಬದಲಾವಣೆಯನ್ನ ಮಾಡಿ ಸೇವನೆ ಮಾಡತಕ್ಕಂಥದ್ದು ಕೂಡ ಇದೆ. ಈ ಹಲಸಿನ ಹಣ್ಣಿನ ತೋಳೆಗಳಿಂದ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು, ಹೇಗೆ ಮಾಡ್ತಕ್ಕಂಥದ್ದು ಮತ್ತು ಅದರಿಂದ ಅನುಕೂಲಗಳನ್ನು ಮಾಡಿಕೊಳ್ತಕ್ಕಂಥದ್ದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಿಮಗೆ ಗೊತ್ತಿರಬಹುದು ಹಲಸಿನ ಹಣ್ಣನ್ನು ಈ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಅನೇಕ ಖಾದ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಕಡುಬುಗಳಿರ್ಬೋದು, ದೋಸೆಗಳಿರ್ಬೋದು, ಹಪ್ಪಳಗಳಿರ್ಬೋದು, ಅಂಥ ಪದಾರ್ಥಗಳಿಗೆ ಸೀಮಿತ ಆಗಿದೆ. ಇನ್ನು ಸಂಶೋಧನೆಯಲ್ಲಿ ಇದು ಮಾಡ್ತಾ ಹೋದಾಗ ಇದರಿಂದ ಹಣ್ಣಿನ ಮಿಲ್ಕ್ ಶೇಕ್ಗಳಂಥ ಪದಾರ್ಥಗಳನ್ನು ಮಾಡ್ಬೋದು, ಅಂದರೆ ಜ್ಯೂಸ್ ಟೈಪಲ್ಲಿ ನಾವು ಕುಡಿಬಹುದು. ಈಗೆಲ್ಲ ಗೊತ್ತಿರ್ಬೋದು ಮಿಲ್ಕ್ ಶೇಕ್ಗಳಿಗೆ ಬಹಳ ಪ್ರಿಯವಾದ ಒಂದು ಪಾನೀಯವಾಗಿದೆ, ಅಂತ ಪದಾರ್ಥಗಳನ್ನು ಮಾಡ್ಬೋದು. ಹಲಸಿನ ಹಣ್ಣಿನ ಚಿಪ್ಸ್ ತಮಗೆಲ್ಲ ಗೊತ್ತಿದೆ, ಹೆಚ್ಚಾಗಿ ಚಿಪ್ಸ್ಗಳನ್ನು ಹಪ್ಪಳ ತಯಾರಿಕೆಯಲ್ಲಿ ಬಳಕೆಯಾಗಿದೆ. ಹಲಸಿನ ಹಣ್ಣಿನ ಜಾಮ್ಗಳಂಥ ಪದಾರ್ಥಗಳು, ಇದರಲ್ಲಿ ಪೆಕ್ಟಿನ್ ಅಂತ ಒಂದು ಅಂಶ ಇರುತ್ತೆ, ಅದು ಜಾಮ್ ಮಾಡೋದಕ್ಕೆ ಬೇಕಾಗಿರುತ್ತೆ. ಆ ಪೆಕ್ಟಿನ್ ಅಂಶ ಹೆಚ್ಚಾಗಿರೋದ್ರಿಂದ ಜಾಮ್ಗಳಂಥ ಪದಾರ್ಥಗಳನ್ನು ಮಾಡ್ಬೋದು. ಹಲಸಿನ ಹಣ್ಣಿನ ಜೆಲ್ಲಿ ಅಂತ ಪದಾರ್ಥಗಳನ್ನು ನೀವು ಗೊತ್ತಿರಬಹುದು, ಒಂಥರ ಲೋಳೆ ಥರ ಐಸ್ ಕ್ರೀಮ್ ಇಂಡಸ್ಟ್ರಿಗಳಲ್ಲೆಲ್ಲ ಐಸ್ ಕ್ರೀಮಲ್ಲೆಲ್ಲ ನಿಮಗೆ ಹಾಕಿರ್ತಾರೆ, ಅದನ್ನು ಬೇರೆ ಬೇರೆ ಕಲರ್ ಟೈಪಲ್ಲಿ ಮಾಡಿರ್ತಾರೆ, ಆ ರೀತಿ ಪದಾರ್ಥಗಳನ್ನು ನಮ್ಮಲ್ಲಿ ಮಾಡ್ಬೋದು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದಿಂದ ಕೆಲವು ತಂತ್ರಜ್ಞಾನಗಳನ್ನು ನಾವು ಇದು ಮಾಡಿದ್ದೀವಿ, ಹಲಸಿನ ಹಣ್ಣಿನ ಪುಡಿ. ಯಾಕಂದರೆ ಹಲಸಿನ ಹಣ್ಣು ವರ್ಷ ಇಡೀ ಸಿಗೋದಿಲ್ಲ, ನಾನು ವರ್ಷ ಇಡೀ ಅದರ ಸ್ವಾದವನ್ನು ನಾವು ಸೇರಿಸಬೇಕು ಅಂದರೆ ನಮಗೆ ಬೇರೆ ರೂಪದಲ್ಲಿ ನಾವು ಅದನ್ನು ಶೇಖರಣೆ ಮಾಡ್ಕೋಬೇಕಾಗತ್ತೆ. ಹಾಗೆ ಶೇಖರಣೆ ಮಾಡ್ಕೊಳ್ಳೋ ವಿಚಾರದಲ್ಲಿ ನಾವು ಪುಡಿಗಳನ್ನು ಮಾಡಿದ್ವಿ, ಪುಡಿಯ ತಯಾರಿಕೆ ಮಾಡಿ ಅದರಿಂದ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿದ್ವಿ. ಅದರಿಂದ ಹಲಸಿನ ಹಣ್ಣಿನ ಹೋಳಿಗೆ ಮಿಕ್ಸ್ ಅಂತ ಮಾಡಿದ್ವಿ. ಈಗ ನಾನು ಹಲಸಿನ ಹಣ್ಣಿನ ಹೋಳಿಗೆ ತಿನ್ನಬೇಕು ಅಂದರೆ ಈಗ ಬೆಂಗಳೂರಿನಂಥ ಮಾರ್ಕೆಟ್ಗಳಲ್ಲಿ ಒಂದು ಹೋಳಿಗೆಗೆ 50-60 ರೂಪಾಯಿ ಬೇಕಾಗುತ್ತೆ. ಅಂದರೆ ಯಾವಾಗ ಸೀಸನ್ ಇರುತ್ತೆ ಅದು ಹಣ್ಣಿನ ತಿರಳನ್ನೇ ತಗೊಂಡು ನಾವು ಮಾಡ್ಕೋಬಹುದು, ಅದೇ ಸೀಸನ್ ಇಲ್ದಿರದಾಗ ನಾವು ಅದನ್ನ ಪೌಡರ್ ರೂಪದಲ್ಲಿ ತಂದ್ರೆ ಅದನ್ನ ನಾವು ಯಾವಾಗಾದ್ರೂ ಶೇಖರಣೆ ಮಾಡಿಕೊಂಡು ಅದರಿಂದ ಏನಾದರೂ ಪದಾರ್ಥಗಳನ್ನು, ಹೋಳಿಗೆಗಳನ್ನು ಮಾಡಬಹುದು, ಅದೇ ರೀತಿ ದೋಸೆಗಳಂತದ್ದು, ಕಡುಬುಗಳಂತ ಪದಾರ್ಥಗಳನ್ನ ಮಾಡಬಹುದು. ಇದು ತಾವು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದಷ್ಟು ತಂತ್ರಜ್ಞಾನಗಳು, ಅದರ ಪುಡಿಯನ್ನು ಮಾಡಿ ಆ ಪುಡಿಯನ್ನು ಬೇರೆ ಬೇರೆ ಕಡೆ ನಾವು ಬಳಕೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಹೇಳಿದ್ರಿ. ಯಾವ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಪುಡಿಯನ್ನು ಮಾಡ್ತೀರಿ, ಇದನ್ನು ಎಷ್ಟು ದಿವಸಗಳ ಕಾಲ ಸಂಗ್ರಹಣೆ ಮಾಡಿ ಇಡಬಹುದು ಮತ್ತು ಹೇಗೆ ಇದರ ಬಳಕೆಯನ್ನು ಮಾಡಿಕೊಳ್ಬಹುದು? ಒಂದು ಮಾಗಿದ ಹಣ್ಣನ್ನು ತಗೋಬೇಕು, ಹೆಚ್ಚಾಗಿ ಮಾಗಿರಬಾರ್ದು, ಏನು ದೋರ್ಗಾಯಿ ಅಂತ ಹೇಳ್ತಾರಲ್ಲ ಆ ಇದರಲ್ಲಿ ಮಾಗಿರೋಂಥ ಹಣ್ಣನ್ನು ತಗೊಂಡು ಆ ಹಣ್ಣನ್ನು ನಾವು ಪೌಡರ್ಗಳನ್ನಾಗಿ ಮಾಡ್ಬೋದು. ಈಗ ನಾವು ಪೌಡರ್ ಮಾಡಬೇಕಾದ್ರೆ ಈ ಕೃತಕವಾಗಿ ನಿರ್ಜಲೀಕರಣಗಳು ಬರ್ತವೆ, ಡ್ರೈಯರ್ಗಳು, ಡ್ರೈಯರ್ಗಳಲ್ಲಿ ನಾವು ಪೌಡರ್ಗಳನ್ನು ಮಾಡ್ಬೋದು. ಈ ಪೌಡರ್ಗಳನ್ನು ಮಾಡಿದ್ಮೇಲೆ ನಾವು ಒಂದು ಪ್ಯಾಕ್ ಮಾಡಿ 8-8 ಕಂಟೈನರ್ ಒಳಗೆ, ಅಂದರೆ ಗಾಳಿ ಆಡದ ಡಬ್ಬಗಳಲ್ಲಿ ನಾವು ವರ್ಷಗಟ್ಟಲೆ ನಾವು ಶೇಖರಿಸ್ಕೋಬಹುದು. ಈ ಪೌಡರನ್ನು ನೀವು ಏನಾದರೂ ಪದಾರ್ಥಗಳು, ನಾನು ನಿಮಗೆ ದೋಸೆ ಮಾಡಬೇಕು ಅಂದರೆ ದೋಸೆಯಲ್ಲಿ ಉಪಯೋಗಿಸ್ಕೋಬಹುದು, ಇಲ್ಲ ನಾನು ಅದರಿಂದ ಹೋಳಿಗೆ ಮಾಡಬೇಕು ಅಂದರೆ ಹೋಳಿಗೆಯಲ್ಲಿ ಉಪಯೋಗಿಸ್ಕೋಬಹುದು, ಇಲ್ಲ ಕಡುಬು ಮಾಡಬೇಕು ಅಂದರೆ ಕಡುಬಲ್ಲಿ ಉಪಯೋಗಿಸ್ಬೋದು. ಯಾವುದೇ ಪದಾರ್ಥ, ಇದೇ ಹೇಳಿದೆ ಅಲ್ಲ, ಈ ಕರಾವಳಿ ಭಾಗದಲ್ಲಿ ಅನೇಕ ಪದಾರ್ಥಗಳನ್ನು ಮಾಡ್ತಾರೆ, ಅಂಥ ಪದಾರ್ಥಗಳಲ್ಲಿ ಈ ಪೌಡರನ್ನು ಉಪಯೋಗಿಸಿ ವರ್ಷ ಇಡೀ, ಯಾಕಂದರೆ ಹಲಸಿನ ಹಣ್ಣು ಒಂದು ಸೀಮಿತವಾಗಿರುತ್ತೆ, ಅದನ್ನು ವರ್ಷ ಇಡೀ ನಾವು ಆ ಪದಾರ್ಥಗಳನ್ನು ಮಾಡ್ಕೋಬಹುದಾಗಿದೆ. ವರ್ಷ ಪೂರ್ತಿ ಇದರ ಬಳಕೆಯನ್ನು ಮಾಡಬಹುದು. ಒಂದ್ಸಾರಿ ಪುಡಿ ಮಾಡಿ ಇಟ್ಕೊಂಡು ಅಂತ ಹೇಳಿದರೆ ವರ್ಷ ಪೂರ್ತಿ ಇದರ ಬಳಕೆಯನ್ನು ಮಾಡಬಹುದು. ಹಲಸು ನಮಗೆ ವರ್ಷ ಪೂರ್ತಿ ಸಿಗೋದಿಲ್ಲ, ಅದು ಒಂದು ಸೀಸನ್ನಲ್ಲಿ ಸಿಗ್ತಕ್ಕಂಥ ಒಂದು ಹಣ್ಣು. ಹಾಗಾಗಿ ಈ ಪುಡಿಯನ್ನು ಮಾಡಿ ಇಟ್ಟುಕೊಂಡು ಬಳಕೆಯನ್ನು ಮಾಡ್ತಕ್ಕಂಥದ್ರಿಂದ ಹೆಚ್ಚು ಸೂಕ್ತ, ಮತ್ತು ವರ್ಷ ಪೂರ್ತಿ ನಾವು ಇದರ ಒಂದು ಬಳಕೆಯನ್ನು ಮಾಡಬಹುದು. ಇನ್ನು ತಾವು ಆಗಲೇ ಹೇಳಿದ್ರಿ, ನಮ್ಮ ನೆರೆಯ ಜಿಲ್ಲೆಯಲ್ಲಿ ಮತ್ತು ನೆರೆಯ ರಾಜ್ಯಗಳಲ್ಲಿ ಇದನ್ನು ತರಕಾರಿಯಾಗಿಯೂ ಕೂಡ ಉಪಯೋಗವನ್ನು ಮಾಡ್ತಾರೆ ಅಂತ ಹೇಳಿ, ತರಕಾರಿಯಾಗಿ ಹೇಗೆಲ್ಲ ನಾವು ಬಳಕೆಯನ್ನು ಮಾಡಬಹುದು, ಮತ್ತು ನಮ್ಮ ಭಾಗದಲ್ಲಿ ತರಕಾರಿಯಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಯಾಕೆ ಅಷ್ಟು ಜನಪ್ರಿಯವಾಗಿಲ್ಲ ಅಂತೀರಿ? ನಿಮಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಪ್ರೋಟೀನ್ ಎಲ್ಲ ಬೇಕಾಗ್ತಿರುತ್ತೆ. ನಾನು ಹೇಳಿದೆ ತರಕಾರಿಯಾಗಿ ಉಪಯೋಗಿಸೋದ್ರಿಂದ ಬೇರೆ ಯುರೋಪ್ ಕಂಟ್ರಿಗಳಲ್ಲಿ ಇದನ್ನು ಒಂಥರ ಪರ್ಯಾಯವಾಗಿ, ಏನು ಚಿಕನ್ಗೆ ಪರ್ಯಾಯವಾಗಿ ಪ್ರೋಟೀನ್ನಲ್ಲಿ ಸಿಗುವಂಥ ಏನಿದೆ ಚಿಕನ್ನಲ್ಲಿ ಅದೇ ಪ್ರೋಟೀನ್ ಇದರಲ್ಲಿ ಸಿಗುತ್ತೆ, ಅದೇ ರೀತಿ ನಾರಿನಂಶ ಸಿಗುತ್ತೆ. ಹಾಗಾಗಿ ಈ ಏನು ಸಸ್ಯಹಾರಿಗಳಿಗೆ ಇದೊಂಥರ ಯಥೇಚ್ಛವಾಗಿ ಪ್ರೋಟೀನ್ ಕೊಡುತ್ತೆ. ಹೀಟನ್ನು ಕ್ರಿಯೇಟ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ತರಕಾರಿಯಿಂದ ಏನೇನು ಬೇರೆ ಬೇರೆ ತರಕಾರಿಗಳಾಗಿ ಸಾಂಬಾರಿಗೆ ಯೂಸ್ ಮಾಡ್ಬೋದು, ಪಲ್ಯಕ್ಕೆ ಯೂಸ್ ಮಾಡ್ಬೋದು. ಈಗ ನಿಮಗೆ ಹೇಗೆ ಚಿಕನ್ ಕಬಾಬ್ ಬರುತ್ತೋ ಹಾಗೆ ಈ ಹಲಸಿನ ಕಾಯಿಯ ಕಬಾಬ್ಗಳನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ಅದು ಅಷ್ಟೇ, ನಮಗೆ ಕೆಲವು ತಿಂಗಳಿಗೆ ಸೀಮಿತ ಆಗಿರುತ್ತೆ. ಈಗ ಏನು ಹಲಸಿನ ಹಣ್ಣು ಸ್ಟಾರ್ಟ್ ಆಗುತ್ತೆ ಫೆಬ್ರವರಿಯಿಂದ ಏಪ್ರಿಲ್, ಅಲ್ಲಿ ಸಿಗುವಂತಹ ಕಾಯಿಗಳನ್ನು ಮಾತ್ರ ನಾವು ಉಪಯೋಗಿಸ್ಬೋದು ತರಕಾರಿಯಾಗಿ. ಅದಾದ್ಮೇಲೆ ಅದು ಬಲ್ತ್ ಬಿಡುತ್ತೆ, ಅದು ನಾವು ತರಕಾರಿ ಉಪಯೋಗಿಸಕ್ಕೆ ಆಗೋದಿಲ್ಲ. ಅದನ್ನ ಬೇರೆ ಬೇರೆ ಪದಾರ್ಥ ಬಡ್ಕ ಅಂತ ಹೇಳ್ತಾರೆ, ಗುಜ್ಜೆ ಅಂತ ಹೇಳ್ತಾರೆ ಬೇರೆ ಬೇರೆ ಇದರಲ್ಲಿ ಲೋಕಲ್ ಆಗಿ ಅದನ್ನ ಕರಿತಿರ್ತಾರೆ. ಆ ನಿಟ್ಟಿನಲ್ಲಿ ನಾವು ಅದನ್ನು ವರ್ಷ ಇಡೀ ಸಿಗ್ಬೇಕಾದ್ರೆ, ಈಗ ನಾನು ಹೇಳಿದೆ ಎಕ್ಸ್ಪೋರ್ಟ್ ಮಾರ್ಕೆಟಿಗೆ, ಈಗ ಯುರೋಪ್ ಕಂಟ್ರಿಗಳಲ್ಲಿ ಇದನ್ನು ಪರ್ಯಾಯವಾಗಿ ಚಿಕನ್ಗಾಗಿ ಯೂಸ್ ಮಾಡ್ತಾರೆ, ಮೀಟ್ ಅನ್ನೋದಕ್ಕೆ, ಮಾಂಸಾಹಾರಿಗಳು ಪ್ರೋಟೀನ್ಗಾಗಿ ಉಪಯೋಗಿಸ್ತಿದ್ದಾರೆ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ವರ್ಷ ಇಡೀ ಅದನ್ನು ಸಿಗಬೇಕು, ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಬೇರೆ ದೇಶಕ್ಕೆ ರಫ್ತು ಮಾಡಬೇಕು ಅಂದ್ರೆ ಅಲ್ಲಿ ನಾವೊಂದು ಕ್ಯಾನಿಂಗ್ ಅನ್ನೋ ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡಿದ್ವಿ. ಇಲ್ಲಿ ಏನಿಲ್ಲ, ನಿಮ್ಗೆ ಗೊತ್ತಿರಬಹುದು ಪೈನಾಪಲ್ ಕ್ಯಾನಿಂಗ್ ಅಂತ ಹೇಳಿ. ಅದೇ ರೀತಿ ಇಲ್ಲೂ ಎಳೆ ಹಲಸಿನಕಾಯಿಯನ್ನ ಸಣ್ಣ ಸಣ್ಣ ತುಂಡುಗಳಾಗಿ, ಆ ತುಂಡನ್ನ ಈ ಒಂದು ಉಪ್ಪಿನ ದ್ರಾವಣ, ಅದನ್ನ ನಾವು ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ. ಆ ಉಪ್ಪಿನ ದ್ರಾವಣದಲ್ಲಿ ಇಟ್ಟು ನಾವು ಒಂದು ವರ್ಷಗಳ ಕಾಲ ನಾವು ಅದನ್ನು ಶೇಖರಣೆ ಮಾಡ್ಬೋದು. ಆ ಶೇಖರಣಿಸಿದಂಥ ಡಬ್ಬಗಳಲ್ಲಿ, ಅದು ಟಿನ್ ಕ್ಯಾನ್ ಬರುತ್ತೆ, ಆ ಡಬ್ಬಗಳು 250 ಗ್ರಾಮ್ ಇರ್ಬೋದು, 1 ಕೆಜಿ ಇರ್ಬೋದು. ಅದು ಒಂದು ಟಿನ್ನನ್ನು ಓಪನ್ ಮಾಡಿಕೊಂಡು ಅವರಿಗೆ ಬೇಕಾದ ಪದಾರ್ಥಗಳನ್ನು, ಇಲ್ಲಿ ಯಾವುದು ಕೊಯ್ಯೋದು ಇಲ್ಲ ಏನಿಲ್ಲ, ಮಿನಿಮಲಿ ಪ್ರೋಸೆಸ್ ಅಂತ ಹೇಳ್ತಾರೆ, ಸಣ್ಣ ಪ್ರಮಾಣದಲ್ಲಿ ನಾವು ಪ್ರೋಸೆಸ್ ಮಾಡಿರ್ತೀವಿ, ಅದನ್ನು ಅವರು ಬೇಕಾದ ಖಾದ್ಯಗಳನ್ನು ಅವ್ರು ಎಲ್ಲಿರ್ತಾರೆ ಅಲ್ಲಿ ಮಾಡಿಕೊಂಡು ಉಪಯೋಗಿಸ್ಕೋಬಹುದು. ಹೀಗೆ ಈ ಹಲಸನ್ನ ತರಕಾರಿಯಾಗಿಯೂ ಕೂಡ ಬೇರೆ ಬೇರೆ ತರದಲ್ಲಿ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಒಂದು ಅಪನಂಬಿಕೆಯೋ ಅಥವಾ ಏನು ಅಂತ ಹೇಳಿ ಗೊತ್ತಿಲ್ಲ, ಹಲಸನ್ನ ಹೆಚ್ಚು ತಿನ್ನಬಾರ್ದು, ತಿಂದ್ರೆ ಬೇರೆ ಬೇರೆ ತರಹದ ಸಮಸ್ಯೆಗಳಾಗುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ತಾವೊಬ್ರು ವಿಜ್ಞಾನಿಯಾಗಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಈಗ ಯಾವುದೇ ಅಲ್ಲಿ ಮಾಲ್ ನ್ಯೂಟ್ರಿಷನ್ ಅಂತ ತಾವು ಕೇಳಿರ್ಬೋದು. ಮಾಲ್ ನ್ಯೂಟ್ರಿಷನ್ ಅಲ್ಲಿ 2 ಟೈಪ್ ಇದೆ, ಓವರ್ ನ್ಯೂಟ್ರಿಷನ್, ಅಂಡರ್ ನ್ಯೂಟ್ರಿಷನ್, ಎರಡೂ ಮಾಲ್ ನ್ಯೂಟ್ರಿಷನ್. ಅಂದ್ರೆ ಹೆಚ್ಚಾಗಿ ಅಮೃತ ಕುಡಿದ್ರು ಅದು ವಿಷ ಆಗುತ್ತೆ ಅಂತ ಒಂದು ವಾಡಿಕೆ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ಹಣ್ಣು ನೀವು ಹೆಚ್ಚಾಗಿ ತಿಂದಾಗ ಅದ್ರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಾವು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಅದನ್ನು ತಿನ್ಬೇಕಾದ್ರೆ ಅಷ್ಟು ಪ್ರಮಾಣದಲ್ಲಿ ತಿಂದ್ರೆ ಅದು ನಮ್ಮ ಆರೋಗ್ಯಕ್ಕೆ. ಅದೇ ರೀತಿ ಹಲಸಿನ ಹಣ್ಣು ಹೌದು, ಈ ಮಾವಿನ ಹಣ್ಣನ್ನು ಹೆಚ್ಚಾಗಿ ತಿಂದ್ರೆ ಜೀರ್ಣಕ್ರಿಯೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ, ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಈ ಹಣ್ಣಲ್ಲೂ ಹೇಳದೆ ಅಲ್ಲ, ಅಮೃತನು ವಿಷ ಅನ್ನೋ ವಿಚಾರದಂತ ಹೊಂಡ್ರೆ ಈ ಹಣ್ಣು ನಾವು ಹೆಚ್ಚಾಗಿ ತಿಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ತಿಂದ್ರೆ ಅದರಿಂದ ಒಳ್ಳೆ ಉಪಯೋಗ ಆದ. ಯಾಕಂದ್ರೆ ಹೇಳಿದೆ ನಿಮಗೆ, ಎಲ್ಲಾ ಜೀವಸತ್ವಗಳು, ಎಲ್ಲಾ ಖನಿಜಾಂಶಗಳು, ಎಲ್ಲಾ ಬೇಕಾದ ಪೋಷಕಾಂಶಗಳು ಈ ಹಣ್ಣಲ್ಲಿದೆ. ಬೇರೆ ಬೇರೆ ಹಣ್ಣಲ್ಲಿರುವ ಎಲ್ಲಾ ಪೋಷಕಾಂಶಗಳು, ತರಕಾರಿಯಲ್ಲಿರುವ ಪೋಷಕಾಂಶಗಳು, ಬೇರೆ ಬೇರೆ ಆಹಾರದಲ್ಲಿರುವಂತಹ ಪೋಷಕಾಂಶಗಳು ಇರುವುದರಿಂದ ಒಂದು ಮಿತಿಯಲ್ಲಿ ತಿಂದ್ರೆ ಯಾವುದೇ ಪ್ರಾಬ್ಲಮ್ ನಮಗೆ ಬರೋದಿಲ್ಲ. ಇನ್ನು ಈ ಹಲಸಿನ ಹಣ್ಣಿನ ಬೀಜ ಏನಿದೆಯೋ ಇದರಲ್ಲೂ ಕೂಡ ಸಾಕಷ್ಟು ಪೋಷಕಾಂಶಗಳಿದೆ ಅನ್ನುವಂಥ ವಿಚಾರಗಳನ್ನು ಆರಂಭದಲ್ಲೇ ತಾವು ತಿಳಿಸ್ಕೊಟ್ರಿ. ಈ ಬೀಜವನ್ನು ಕೂಡ ನಾವು ಕಳ್ಕೊಳ್ತಿದ್ದೀವಿ ಅನ್ನುವಂಥದ್ದು ಯಾಕೆ ಅಂತ ಅಂತಂದರೆ, ಅದನ್ನು ಹೇಗೆ ನಾವು ಬಳಕೆಯನ್ನು ಮಾಡಬೇಕು, ಮೌಲ್ಯವರ್ಧಿತ ಪದಾರ್ಥಗಳನ್ನು ಹೇಗೆ ಮಾಡಬೇಕು ಅನ್ನುವ ಗೊತ್ತಿಲ್ಲದೆ ಇರುವ ಕಾರಣದಿಂದಾಗಿ ಅದನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಈ ಬೀಜವನ್ನು ಕೂಡ ಹೆಚ್ಚು ಪೋಷಕಾಂಶಗಳಿರುವ ಕಾರಣದಿಂದಾಗಿ ನಾವು ಹೇಗೆಲ್ಲ ಉಪಯೋಗವನ್ನು ಮಾಡಬಹುದು ಅಂತೀರಿ? ಅದೇ ನಾನು ಮೊದಲೇ ಹೇಳಿದಾಗೆ ಒಂದು 20-25% ಬೀಜ ಇರುತ್ತೆ ಒಂದು ಹಣ್ಣಲ್ಲಿ. ನಾವು ಹಣ್ಣನ್ನು ತರ್ತೀವಿ, ತೊಳೆಗಳನ್ನು ಬಿಡಿಸ್ಕೊಳ್ತೀವಿ, ತೊಳೆನ ತಿನ್ನಕ್ಕೆ ಇಷ್ಟಪಡ್ತೀವಿ. ಎಲ್ಲೋ 4 ಬೀಜ ಸಾಂಬಾರಿಗೆ ಯೂಸ್ ಮಾಡ್ತೀವಿ, ಇನ್ನೊಂದೆರಡು ಬೀಜ ಸುಟ್ಕೊಂಡು ತಿನ್ನಕ್ಕೋ ಬೇಯಿಸ್ಕೊಂಡು ತಿನ್ನಕ್ಕೋ ಯೂಸ್ ಮಾಡ್ತೀವಿ. ಅಷ್ಟಕ್ಕೆ ಸೀಮಿತ ಆಗಿದೆ. ಬಟ್ ಅದರಿಂದ ಬೇರೆ ಪದಾರ್ಥಗಳು, ನಾನು ಹೇಳಿದೆ ಅದರಲ್ಲೂ ಅನೇಕ ಪೋಷಕಾಂಶಗಳು ಖನಿಜಾಂಶಗಳು ಇರೋದ್ರಿಂದ ಪ್ರೋಟೀನ್ ನಾನು ಹೇಳಿದೆ. ಈಗ ನಾವೆಲ್ಲ ಮಾತಾಡ್ತಾ ಇದ್ದೀವಿ, ವಿಜ್ಞಾನಿಗಳು ಮೈದಕ್ಕೆ ಪರ್ಯಾಯವಾಗಿ ಏನ್ ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಶೋಧನೆಗಳನ್ನು ಮಾಡಿಸ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಹಾವಿದ್ಯಾಲಯದಿಂದನೂ ನಾವು ಕೆಲವು ತಂತ್ರಜ್ಞಾನಗಳನ್ನ, ಅಂದ್ರೆ ಮೈದಕ್ಕೆ ಪರ್ಯಾಯವಾಗಿ ಎಲ್ಲೆಲ್ಲಿ ಉಪಯೋಗಿಸ್ಬೋದು ಅನ್ನೋದು ಈ ಬೀಜವನ್ನ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಅಧ್ಯಯನಗಳನ್ನು ಮಾಡಿದಾಗ ನಾವು ಇದರಿಂದ ಅನೇಕ ಪದಾರ್ಥಗಳನ್ನ ಈ ಬೀಜದಿಂದ ನಾವು ಇದ್ ಮಾಡ್ತಾ ಹೋಗಿದ್ದೀವಿ. ಇದರಲ್ಲಿ ಯಾಕಂದ್ರೆ ಹೆಚ್ಚಾಗಿ ಪ್ರೋಟೀನ್ ಇದೆ, ಅದೇ ರೀತಿ ನಾರಿನಂಶ ಇದೆ. ಈ ಒಂದು ಪೋಷಕಾಂಶದ ಮನಗೊಂಡು ಅನೇಕ ತಂತ್ರಜ್ಞಗಳನ್ನು ನಾವು ಇದು ಮಾಡಿದ್ವಿ. ಇದರ ಪುಡಿಯನ್ನೇನಾದರೂ ಮಾಡಿ ಬಳಕೆಯನ್ನು ಮಾಡಬಹುದು? ಅದೇ ಪುಡಿಯನ್ನು ಮಾಡಿರೋದನ್ನ ಸಂಸ್ಕರಣೆ ಮಾಡ್ಕೊಳ್ಳೋ ತಂತ್ರಜ್ಞಾನಗಳನ್ನ ಇದು ಮಾಡಿದ್ವಿ. ಈ ಪುಡಿಯಿಂದ ಅನೇಕ ಖಾದ್ಯಗಳನ್ನ ನಾವು ಮಾಡಿದ್ವಿ. ಎಲ್ಲಿ ಮೈದಾ ಉಪಯೋಗಿಸ್ತಿದೀವೋ ಅಲ್ಲಿ ಎಷ್ಟು ಮೈದಾವನ್ನ ಪರ್ಯಾಯವಾಗಿ ಈ ಬೀಜವನ್ನು ಉಪಯೋಗಿಸಬಹುದು ಅನ್ನೋದ್ರ ಬಗ್ಗೆ ಕೆಲವು ಸಂಶೋಧನೆಗಳನ್ನ ನಾವು ಮಾಡಿದ್ವಿ. ಈಗ ಚಪಾತಿಯನ್ನ ಮಾಡಬಹುದು, ರೊಟ್ಟಿಯನ್ನ ಮಾಡಬಹುದು, ಹಾಗೆ ಹೋಳಿಗೆಯನ್ನ ಮಾಡಬಹುದು, ಇಲ್ಲೆಲ್ಲ ಈ ಬೀಜದ ಪುಡಿಯನ್ನ ಬಳಕೆಯನ್ನ ಮಾಡಬಹುದು. ಮಾಡಬಹುದು, ನಾವಿನ್ನು ಅದ್ರ ಬಗ್ಗೆ ಇನ್ನು ಮುಂದೆ ಸಂಶೋಧನೆಗಳನ್ನು ಮಾಡಬೇಕಾಗಿದೆ. ನಾವು ಈಗ ಕೆಲವು ಪದಾರ್ಥಗಳಂದ್ರೆ ಈಗ ಹೆಚ್ಚಾಗಿ ಬೇಕರಿಗಳಲ್ಲಿ ಹೆಚ್ಚಾಗಿ ಮೈದಾನ ಉಪಯೋಗಿಸ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರಬಹುದು ಈ ಮೈದಾದಲ್ಲಿ ಹೆಚ್ಚಾಗಿ ಗ್ಲುಟಿನ್ ಅಂಶ ಇರೋದ್ರಿಂದ ಜೀರ್ಣಕ್ರಿಯೆಗೆ ತೊಡಕು ಮಾಡುತ್ತೆ. ಈ ಸಣ್ಣ ಸಣ್ಣ ಮಕ್ಕಳುಗಳೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳಲ್ಲಿ ಇದ್ದಾರೆ, ಅಂದ್ರೆ ನಾರಿನ ಅಂಶ ಇಲ್ಲ ಅದರಲ್ಲಿ, ಬರೀ ಪ್ರೋಟೀನ್ ಇರ್ಬೋದು ಗ್ಲುಟಿನ್ ಅಂಶ, ಅದು ಬೇಗ ಜೀರ್ಣವಾಗಲ್ಲ. ಈ ಒಂದು ಮೈದಕ್ಕೆ ಏನು ಪರ್ಯಾಯವಾಗಿ ಇದು ಮಾಡಬಹುದು ಅಂತ ಹೇಳಿ ನಾವು ಇದು ಮಾಡಿದಾಗ, ಈಗ ಬೇಕರಿಗಳಲ್ಲಿ ಹೆಚ್ಚಾಗಿ ಮೈದಾ ಉಪಯೋಗಿಸ್ತಾರೆ, ಬೇಕರಿಗಳಲ್ಲಿ ಮೈದಾವನ್ನ ನಾವು ಕಡಿಮೆ ಮಾಡಬೇಕು ಅಂದ್ರೆ ಅಂತ ಪದಾರ್ಥ ಬಗ್ಗೆ ನಾವು ಸಂಶೋಧನೆ ಮಾಡಿದ್ವಿ. ಇದರಿಂದ ಒಂದು ಬಿಸ್ಕೆಟ್ ಅಂತ ಪದಾರ್ಥವನ್ನು ನಾವು ತಯಾರು ಮಾಡಿದ್ವಿ. ಈ ಬಿಸ್ಕೆಟ್ ಅಲ್ಲಿ ನಾವು 70% ಮೈದಾವನ್ನ ನಾವು ರಿಪ್ಲೇಸ್ ಮಾಡಿದ್ವಿ ಅಂದ್ರೆ ಪರ್ಯಾಯವಾಗಿ. ಈ ಬಿಸ್ಕೆಟ್ ಅನ್ನು ತಿಂದಾಗ ನಮಗೆ ಹೆಚ್ಚಾಗಿ ನಾರಿನಂಶ ಸಿಗುತ್ತೆ, ಬೇಗ ಜೀರ್ಣಕ್ರಿಯೆಗೆ ಅನುಕೂಲ ಆಗುತ್ತೆ. ಅದರಿಂದ ನಾವೇನ್ ಅಂದೆಲ್ಲ 30% ಅಷ್ಟು ನಷ್ಟ ಅಂತ ಹೇಳ್ತಾ ಇದ್ದಲ್ಲ, ಬೀಜದ ವೇಸ್ಟ್ ಆಗೋದನ್ನ ನಾವು ಉಪಯೋಗಿಸ್ಕೋಬಹುದು, ಹೆಚ್ಚು ರುಚಿಕರವಾಗಿದೆ. ಈ ತಂತ್ರಜ್ಞಾನ ನಮ್ಮ ಮಹಾವಿದ್ಯಾಲಯದಲ್ಲಿದೆ. ಅದೇ ರೀತಿ ನೀವು ಗುಲಾಬ್ ಜಾಮೂನ್ ನೋಡಿರ್ಬೋದು, ಗುಲಾಬ್ ಜಾಮೂನ್ ಅಲ್ಲಿ ಮೈದಾ ಬಳಸಿ ಗುಲಾಬ್ ಜಾಮೂನ್ ಅನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಗುಲಾಬ್ ಜಾಮೂನ್ ಅನ್ನು ನಾವು 90% ಮೈದಾವನ್ನ ನಾವು ಪರ್ಯಾಯವಾಗಿ ಬೀಜದಿಂದ ಮಾಡಿದಂತಹ ಪುಡಿಯನ್ನು ಬಳಕೆ ಮಾಡಿ ಒಂದು ಗುಲಾಬ್ ಜಾಮೂನ್ ಮಿಕ್ಸ್ ಅನ್ನೋದನ್ನ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. ಹೀಗೆ ಈ ಒಂದು ಹಲಸಿನ ಬೀಜದ ಪುಡಿ ಏನಿದೆಯೋ ಇದನ್ನ ಎಲ್ಲೆಲ್ಲಿ ಬಳಕೆಯನ್ನ ಮಾಡಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಮಾಡ್ತಾ ಇದ್ದೀರಿ. ಬಹಳ ಮುಖ್ಯವಾಗಿ ಈ ಜಾಮೂನನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇದರ ಬಳಕೆ ಹೆಚ್ಚಾಗಿ ಆಗ್ತಾ ಇದೆ ಅನ್ನುವಂಥದ್ದು, ಹಾಗೂ ಬೇರೆ ಬೇರೆ ಈಗ ಅದರಲ್ಲೇ ಒಂದು ಬಿಸ್ಕೆಟ್ ಅನ್ನು ಕೂಡ ಮಾಡುವಂಥದ್ದು. ಬಿಸ್ಕೆಟ್ಗೆ ನಾವು ಬೇರೆ ಬೇರೆ ತರಹದ ಪುಡಿಗಳನ್ನ ಬಳಕೆಯನ್ನು ಮಾಡ್ತೇವೆ, ಅದರ ಬದಲಾಗಿ ಅಂತ ಅಂದ್ರೆ ಮೈದಾ ಹಿಟ್ಟಿಗೆ ಪರ್ಯಾಯವಾಗಿ ನಾವು ಹಲಸಿನ ಬೀಜದ ಪುಡಿಯನ್ನ ಬಳಕೆಯನ್ನ ಮಾಡ್ಕೊಂಡು ಆ ಮೂಲಕವೂ ಕೂಡ ಬಿಸ್ಕೆಟ್ಗಳನ್ನ ತಯಾರಿಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಇನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಹೊಸ ಹೊಸ ತಂತ್ರಜ್ಞಾನ ಏನಿದೆಯೋ ಈ ತಂತ್ರಜ್ಞಾನ ಜನಸಾಮಾನ್ಯರಿಗೆ ತಲುಪಬೇಕು ಅಂತ ಹೇಳಿದ್ರೆ ಅದನ್ನ ಹೇಗೆ ತಾವು ತಲುಪಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ, ಮತ್ತೆ ಈ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಏನಾದರೂ ತರಬೇತಿಯನ್ನ ಪಡೆದುಕೊಂಡು ಅದನ್ನ ಮಾಡಿ ಮಾರಾಟ ಮಾಡುವಂಥದ್ದು, ಈಗ ಸಾಕಷ್ಟು ಸ್ವಸಹಾಯ ಸಂಘಗಳಿದ್ದಾವೆ ಮತ್ತೆ ಅದೇ ರೀತಿ FPOಗಳು ಕೂಡ ಬಂದಿದ್ದಾವೆ, ಅದಕ್ಕೆ ಅನುಕೂಲ ಆಗೋ ತರದಲ್ಲಿ ತರಬೇತಿ ಎಲ್ಲಿ ಸಿಗ್ಬಹುದು ಅಂತೀರಿ? ಈಗ ಏನಾಗಿದೆ ಅಂದ್ರೆ ವಿಶ್ವವಿದ್ಯಾಲಯದಲ್ಲಿ ಕೆಲವು ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಯಾರಾದರೂ ಆಸಕ್ತರು ನಾವು ಮುಂದೆ ಬಂದು ನಾವು ಆ ತಂತ್ರಜ್ಞಾನ ತಗೊಂಡು ನಾವು ಅದನ್ನು ಒಂದು ಉದ್ಯಮವಾಗಿ ನಾವು ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಬಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಅಥವಾ ವಿಶ್ವವಿದ್ಯಾಲಯಕ್ಕೆ ಅವರೇನಾದರೂ ಒಂದು ಇದು ಕೊಟ್ರೆ ನಾವು ಅದನ್ನ ಆ ತಂತ್ರಜ್ಞಾನಗಳನ್ನು ಅವ್ರಿಗೆ ನೀಡಿಬಿಟ್ಟು ಅದೊಂದು ಮಿನಿಮಮ್ ಫೀಸ್ಗಳಿರುತ್ತೆ, ಆ ತಂತ್ರಜ್ಞಾನಗಳನ್ನು ನಾವು ಅವ್ರಿಗೆ ಕೊಟ್ಟು ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಅದರಲ್ಲಿ ಬರುವಂತಹ ಸಾಧಕ ಬಾಧಕಕ್ಕೆ ವಿಶ್ವವಿದ್ಯಾಲಯ ಇರುತ್ತೆ. ಆಮೇಲೆ ಅವರ ಒಂದು ಉದ್ದಿಮೆಯಾಗಿ ಹೇಳಿದೆ ನಾನು, ಕ್ಯಾನಿಂಗ್ ತಂತ್ರಜ್ಞಾನ ನಮ್ಮಲ್ಲಿದೆ, ಒಂದು ವರ್ಷದ ತನಕ ನಾವು ಅದನ್ನ ಎಳೆಯ ಹಲಸಿನಕಾಯಿಯ ಗುಜ್ಜೆಗಳನ್ನ ನಾವು ಶೇಖರಿಸ್ಕೋಬಹುದು. ಅದೇ ರೀತಿ ಹಲಸಿನ ಬೀಜ ಪುಡಿ ಮಾಡುವಂತ ತಂತ್ರಜ್ಞಾನಗಳು ನಮ್ಮಲ್ಲಿದೆ, ಅದೇ ರೀತಿ ಹಣ್ಣಿನ ಪುಡಿ ಮಾಡುವಂತ ತಂತ್ರಜ್ಞಾನ ನಮ್ಮಲ್ಲಿದೆ, ಮತ್ತೆ ಬಿಸ್ಕೆಟ್ ಮಾಡೋದು ಹೇಳಿದೆ ನಾನು. ಆ ಬಿಸ್ಕೆಟ್ ಅಲ್ಲಿ ನಾವು ಈಗಿನ ಸಕ್ಕರೆಯಿಂದ ಒಂದು ಬಿಸ್ಕೆಟ್, ಅದು ಮಾಮೂಲಿ ಎಲ್ಲಾ ವರ್ಗದ ಜನರಿಗೆ, ಕೆಲವು ವರ್ಗದ ಜನರು ಸಕ್ಕರೆ ಬೇಡ ಬೆಲ್ಲದ ಬಿಸ್ಕೆಟ್ ಅಂತಾರೆ, ಅದರಲ್ಲಿ ಬೆಲ್ಲದ ಫ್ಲೇವರ್ ಬಿಸ್ಕೆಟ್ ನಾವು ಮಾಡಿದ್ವಿ. ಕೆಲವರು ಏನು ಸಕ್ಕರೆ ಕಾಯಿಲೆ ಇದೆ ಬೆಲ್ಲನು ಬೇಡ ಶುಗರ್ ಬೇಡ ಅಂದ್ರೆ ಅವ್ರಿಗೆ ಮಸಾಲಾ ಬಿಸ್ಕೆಟ್ ಅನ್ನೋದು, ಮೂರು ಟೈಪ್ ಅಲ್ಲಿ ಬಿಸ್ಕೆಟ್ ಗಳನ್ನು ನಾವು ನಮ್ಮ ತಂತ್ರಜ್ಞಾನಗಳನ್ನು ಡೆವಲಪ್ ಮಾಡಿದ್ವಿ. ಅದೇ ರೀತಿ ಈಗ ಒಂದು ಸಂಶೋಧನೆ ನಡೀತಾ ಇದೀವಿ, ಗುಲಾಬ್ ಜಾಮೂನ್ ಮಿಕ್ಸ್. ಗುಲಾಬ್ ಜಾಮೂನ್ ಎಲ್ಲರಿಗೂ ಪ್ರಿಯವಾದಂತ ಒಂದು ಪದಾರ್ಥ, ಆ ನಿಟ್ಟಿನಲ್ಲಿ ಬೀಜದಿಂದ ಮಾಡಿದಂತಹ ಗುಲಾಬ್ ಜಾಮೂನ್ ಮಿಕ್ಸ್ ಗಳನ್ನು ನಾವು ಇದು ಮಾಡಿದ್ದೀವಿ. ಈ ತಂತ್ರಜ್ಞಾನಗಳ ಆಸಕ್ತರಿದ್ರೆ ಅವ್ರು ಬಂದು ನಮ್ಮಲ್ಲಿ ಕೇಳಿಕೊಂಡು ಈ ತಂತ್ರಜ್ಞಾನ ಪಡೆದು ಅವರು ಉದ್ಯಮೆದಾರರಾಗಬಹುದು. ಇನ್ನು ಬಿಸ್ಕೆಟ್ಗಳನ್ನ ಮಾಡಬಹುದು ಅಂತ ಹೇಳಿದ್ರಿ, ಮತ್ತೆ ಗುಲಾಬ್ ಜಾಮೂನ್ ಅನ್ನು ಕೂಡ ಮಾಡಬಹುದು ಅಂತ ಹೇಳಿದ್ರಿ. ಇದನ್ನ ಹೆಚ್ಚಾಗಿ ನಾವು ಬೇಕರಿಗಳಲ್ಲಿ ನೋಡ್ತಾ ಇರ್ತೇವೆ ಬಿಸ್ಕೆಟ್ಗಳನ್ನ ಮಾಡ್ತಕ್ಕಂಥದ್ದು. ಈ ಬೇಕರಿಯವರು ಏನಾದರೂ ಮನಸ್ಸನ್ನ ಮಾಡಿ ಈ ಒಂದು ಪುಡಿಯನ್ನ ಪಡೆದು ಬಳಕೆ ಮಾಡಬೇಕು ಅಂತ ಹೇಳಿದ್ರೆ ಅವರನ್ನು ಕೂಡ ತಾವು ಜಾಗೃತರನ್ನಾಗಿ ಮಾಡಬಹುದಾ, ತರಬೇತಿಯನ್ನ ನೀಡಬಹುದು ಅವ್ರಿಗೆ? ತರಬೇತಿಗಳನ್ನ ನಾವು ನೀಡ್ತಿದ್ವಿ, ಕೆಲವು ಉದ್ದಿಮೆದಾರರು ಆಲ್ರೆಡಿ ನಮ್ಮ ಹತ್ರ ಬಂದಿದ್ದಾರೆ. ಈಗ ಅದೇ ಹೇಳ್ತಿದೀವಲ್ಲ, ಮೈದಕ್ಕೆ ಪರ್ಯಾಯವಾಗಿ ನೀವು ಗೊತ್ತಿರ್ಬೋದು ಬೇರೆ ಬೇರೆ ಟೈಪ್ ಅಲ್ಲಿ ನಾವು ಉಪಯೋಗಿಸೋದ್ರಿಂದ ಜನರಲ್ಲಿ ಜಾಗೃತಿನೂ ಮೂಡಿರೋದ್ರಿಂದ ನಾವು ಅಂತ ಟ್ರೈನಿಂಗ್ ಗಳನ್ನ ಅದ್ರ ಬಗ್ಗೆ ನಮ್ಮ ತಂತ್ರಜ್ಞಾನ ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ಟ್ರೈನಿಂಗ್ ಗಳನ್ನ ನಾವು ಆಗಾಗ ಮಾಡ್ತಿರ್ತೀವಿ ನಮ್ಮ ಮಹಾವಿದ್ಯಾಲಯದಲ್ಲಿ. ಇತ್ತೀಚೆಗೆ ಹಲಸನ್ನ ಬೆಳೆಯುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮೊದಲು ಎಲ್ಲೋ ಬದುವಿನಲ್ಲಿ ಅಥವಾ ನಮ್ಮ ಬೇಲಿಯ ನೆರೆಯಲ್ಲಿ ಎಲ್ಲೋ ಒಂದು ಅಥವಾ ಎರಡು ಗಿಡಗಳು ಇರ್ತಾ ಇದ್ದೋ, ಮರವಾಗಿ ಪರಿಣಮಿಸ್ತಾ ಇದ್ದೋ ಅವು, ಆನಂತರ ಹಣ್ಣುಗಳನ್ನು ಕೊಡ್ತಾ ಇದ್ದೋ ಬಳಕೆಯನ್ನ ಮಾಡ್ತಾ ಇದ್ವಿ. ಈಗ ಈ ಹಲಸನ್ನೇ ಪ್ರಧಾನ ಬೆಳೆಯನ್ನಾಗಿ ಮಾಡುವವರು ಅನೇಕರು ಇದ್ದಾರೆ, ಆದರೆ ಅವರು ನಿರೀಕ್ಷೆ ಮಾಡಿದಂತಹ ಒಂದು ಆದಾಯ ಅವ್ರಿಗೆ ಬರ್ತಾ ಇಲ್ಲ. ಯಾಕೆ ಅಂತ ಅಂತಂದ್ರೆ ಹಲಸಿಗೆ ಬೇಡಿಕೆ ಇದೆ ಹೆಚ್ಚಾಗಿ, ಆದರೂ ಕೂಡ ಅದನ್ನ ಸೂಕ್ತವಾದ ಬೆಲೆಯನ್ನು ನೀಡಿ ಕೊಂಡ್ಕೊಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರಧಾನವಾಗಿ ಹಲಸನ್ನ ಬೆಳೆದಂಥವ್ರು ಏನ್ ಮಾಡಬಹುದು, ಅದಕ್ಕೊಂದು ಒಳ್ಳೆ ಬೆಲೆಯನ್ನು ದೊರಕಿಸಿಕೊಳ್ಳುವ ನಿಟ್ಟಿನಲ್ಲಿ? ಈಗ ನಾವೆಲ್ಲ ಮೌಲ್ಯವರ್ಧನೆ ಮಾಡೋದು ಯಾಕೆ ಅಂದ್ರೆ ಅದಕ್ಕೊಂದು ಒಂದು ಹಣ್ಣಿಗೆ ಒಂದು ಮೌಲ್ಯವನ್ನ ಹೆಚ್ಚು ಮಾಡೋದು, ಅದರ ಇರೋ 1 ರೂಪಾಯಿಯನ್ನ 2 ರೂಪಾಯಿ ಮಾಡೋದು ಮೌಲ್ಯವರ್ಧನೆ ಮಾಡುವಂಥದ್ದು. ಆ ನಿಟ್ಟಿನಲ್ಲೇ ನಮ್ಮ ಸಂಶೋಧನೆ ನಡೀತಿರೋದು. ಈಗ ನಾನು ಹೇಳಿದೆ, ಬೀಜಕ್ಕೆ ನಾವು ಮೌಲ್ಯವನ್ನು ಕೊಡ್ತಾ ಇದ್ದೀವಿ, ಹಣ್ಣಿಗೂ ನಾವು ಮೌಲ್ಯವರ್ಧನೆ ಕೊಡ್ತಾ ಇದ್ದೀವಿ. ಅದೇ ರೀತಿ 50-55% ವೇಸ್ಟ್ ಆಗುತ್ತೆ ಅಂದ್ರಲ್ಲ, ಅಲ್ಲೂ ನಾವು ಬೇರೆ ಬೇರೆ ಪದಾರ್ಥಗಳನ್ನು ಮಾಡೋದಕ್ಕೆ ಸಂಶೋಧನೆ ನಡೀತಾ ಇದೆ. ನಾವು ಏನಂತಿದ್ವಿ, ಇಷ್ಟು ದಿನ ನಾವು 30% ಅಷ್ಟೇ ಭಾಗವನ್ನು ನಾವು ಉಪಯೋಗಿಸ್ತಿದ್ವಿ, ಇನ್ನು ಉಳಿದಿದ್ದ 70% ನಾವು ಹಾಗೆ ಹಾಳು ಮಾಡ್ತಾ ಇದ್ವಿ. ಈಗ ನಾವು 100% ನಾವು ಉಪಯೋಗ ಆಗುವಂತಹ ಕೆಲವು ತಂತ್ರಜ್ಞಾನಗಳನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ನಿಮ್ಗೆ ಗೊತ್ತಿರಬಹುದು, ಎಲ್ಲ ಒಂದು ಹಣ್ಣು ತಗೋಬೇಕು ಅಂದ್ರೂ ಅವಾಗೆಲ್ಲ 25-30 ರೂಪಾಯಿಗೆ ಸಿಗ್ತಿರೋ ಹಣ್ಣು ಈಗ 200-300 ರೂಪಾಯಿ ಆಗ್ತಾ ಇದೆ. ಒಂದು ಕೆಜಿಗೆ 30-40 ರೂಪಾಯಿ ಕೆಜಿ ಹಣ್ಣು ಇದಾಗ್ತಾ ಇದೆ. ಅಂದ್ರೆ ಅಲ್ಲಿ ಬೇಡಿಕೆ ಜಾಸ್ತಿ ಆಗಿದೆ ಅಂತ. ನಾವೆಲ್ಲೋ ಬದುಗಳಲ್ಲಿ ಬೆಳೀತಾ ಇದ್ವಿ ಅಂತ ಅಂದ್ರಿ, ತಾವು ಹಾಗೆ ಬೆಳೀತಿದ್ರು. ಈಗ ರೈತರು ತೋಟಗಳನ್ನು ಮಾಡ್ತಾ ಇದ್ದಾರೆ, ತಾಕುಗಳನ್ನು ಮಾಡ್ತಾ ಇದ್ದಾರೆ. ಆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅನೇಕ ಉದ್ಯಮೆದಾರರು, ಈಗ ನಾನು ಹೇಳಿದೆ ಈಗ ಬಿಸ್ಕೆಟ್ ಮಾಡುವಂಥ ಉದ್ಯಮೆದಾರರು ಬಂದರೆ ಅವರಿಗೆ ಬೀಜಗಳು ಬೇಕಾಗತ್ತೆ. ಬೀಜ ಬೇಕಂದ್ರೆ ರೈತರು ಉತ್ಪಾದನೆ ಮಾಡಿಕೊಡಲೇಬೇಕಾಗತ್ತೆ. ಹಾಗಾಗಿ ಹಲಸಿನ ಹಣ್ಣಿಗೆ ಒಂಥರ ಕಲ್ಪವೃಕ್ಷ ಟೈಪಲ್ಲೇ ಅದು ಒಂದು ಒಳ್ಳೆಯ ಬೆಲೆಯನ್ನು ಬಂದೇ ಬರುತ್ತೆ. ತಾಕುಗಳು ರೈತರು ಹೆಚ್ಚಾಗಿ ಬೆಳೀಲಿ ಅಂತಲೇ ನಾವು ಅನೇಕ ಹಲಸಿನ ಮೇಳಗಳನ್ನು ಮಾಡ್ತಾ ಹೋಗ್ತೀವಿ. ಈಗ ಇನ್ನು ಮುಂದೆ ಸ್ಟಾರ್ಟ್ ಆಗ್ತಾ ಹೋಗ್ತೇವೆ, 15 ದಿನಕ್ಕೆ ಒಂದು ಮೇಳಗಳನ್ನು ಮಾಡ್ತೀವಿ. ಯಾಕಂದರೆ ಹೆಚ್ಚಿನ ಉತ್ತೇಜನ ಕೊಡಬೇಕು, ಯಾಕಂದರೆ ನಮಗೆ ಉದ್ಯಮಗಳು ಸ್ಟಾರ್ಟ್ ಆಗಿದ್ದಾವೆ. ಬೇರೆ ಬೇರೆ ಉದ್ಯಮಗಳು, ಹಲಸಿನ ಬೀಜದಿಂದ ಉದ್ಯಮಗಳು, ಹಣ್ಣಿನಿಂದ ಉದ್ಯಮಗಳು, ಅದನ್ನ ಶೇಖರಣೆ ಅಂತ ಮಾಡುವಂತಹ ಉದ್ಯಮಗಳು, ಐಸ್ ಕ್ರೀಮ್ಗಳಂತ ಉದ್ಯಮಗಳು ಸ್ಟಾರ್ಟ್ ಆಗಿದ್ದಾವೆ. ಅವರಿಗೆಲ್ಲ ಅಲ್ಲಿ ಹಣ್ಣಿನ ಅವಶ್ಯಕತೆ ಇರೋದ್ರಿಂದ ರೈತರು ಬೆಳೆದರೆ ಅದಕ್ಕೆ ಆದಾಯ ಬಂದೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಹಲಸನ್ನ ನಾವು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಬೆಳೆದು ಮುಂದಿನ ದಿವಸಗಳಲ್ಲಿ ಇದಕ್ಕೆ ಹೆಚ್ಚು ಬೇಡಿಕೆ ಇನ್ನೂ ಬರುವಂತಹ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಹಲಸನ್ನ ಹೆಚ್ಚು ಬೆಳಿಬಹುದು, ಅದರಿಂದ ಪ್ರಯೋಜನವನ್ನು ಕೂಡ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿದೆ, ಈ ಹಲಸಿನ ಹಣ್ಣನ್ನು ಹೆಚ್ಚು ದಿವಸ ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಇದು ವರ್ಷದಲ್ಲಿ ಒಂದು ಸಾರಿ ಸಿಗೋದ್ರಿಂದ ಹಲಸಿನ ಹಣ್ಣನ್ನು ಹೆಚ್ಚು ದಿವಸಗಳ ಕಾಲ ಇಡುವಂತಹ ತಂತ್ರಜ್ಞಾನದ ಬಗ್ಗೆ ತಾವೇನಾದರೂ ಗಮನ ಹರಿಸಿದ್ರೆ? ಅದೇ ಒಂದು ವಿಚಾರ, ನಾವು ತಂತ್ರಜ್ಞಾನ ಆಲ್ರೆಡಿ ಅಭಿವೃದ್ಧಿ ಪಡಿಸ್ಬಿಟ್ಟಿದೀವಿ. ಒಂದು ಹಣ್ಣನ್ನು ನಿರ್ಜಲೀಕರಣ ಮಾಡಿ ಪೌಡರ್ ಫಾರ್ಮಲ್ಲಿ ತಂದು ನಾವು ಇದು ಮಾಡಿದ್ದೀವಿ. ಇನ್ನು ಕೆಲವು ಸಂಸ್ಥೆಗಳು ಹಣ್ಣನ್ನೇ ನಾವು ಶೇಖರಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ತೊಳೆಯ ಭಾಗವನ್ನು ಬಿಡಿಸಿಕೊಂಡು ಆ ತೊಳೆಯನ್ನು ನಾವು -18 ಡಿಗ್ರಿ ತಾಪಮಾನದಲ್ಲಿ, ಅಂದರೆ ರೆಫ್ರಿಜರೇಟೆಡ್ ಕಂಡೀಷನಲ್ಲಿ ಐಸ್ ಮಾಡಿಬಿಟ್ಟು ಆ ಐಸನ್ನು ನಾವು ಇಟ್ಕೊಂಡು 1 ವರ್ಷಕ್ಕಟ್ಟೆ ಶೇಖರಣೆ ಮಾಡುವಂಥ ತಂತ್ರಜ್ಞಾನಗಳು ಆಲ್ರೆಡಿ ಕೆಲವು ಮಾರುಕಟ್ಟೆಗೆ ಬಂದಿದ್ದಾವೆ, ಉದ್ಯಮೆದಾರರು ಆಲ್ರೆಡಿ ಇದ್ದಾರೆ. ಹಾಗಾಗಿ ಹೇಳಿದೆ, ಹಣ್ಣು ಎಷ್ಟೇ ಬೆಳೆದರೂ ತೊಳೆಗಳನ್ನು ಶೇಖರಣೆ ಮಾಡುವಂತಹ ತಂತ್ರಜ್ಞಾನಗಳು ಆಲ್ರೆಡಿ ಅಭಿವೃದ್ಧಿಪಡಿಸಿದ್ದಾರೆ, ಆ ಉದ್ಯಮೆದಾರರು ಆಲ್ರೆಡಿ ಇದ್ದಾರೆ, ಅದನ್ನು ಹೆಚ್ಚು ದಿವಸ ಇಡಬಹುದು. ಅಂತಿಮವಾಗಿ ಹಲಸಿನ ಬೆಳೆಗಾರರಿಗೆ ಮತ್ತು ಹಲಸನ್ನ ಬಳಸುವವರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಹಲಸಿನ ಬೆಳೆಗಾರರಿಗೆ ಏನು ಹೇಳ್ತೀನಿ ಅಂದರೆ, ಅನೇಕ ತಂತ್ರಜ್ಞಾನಗಳು ಇರುವುದರಿಂದ, ಹಲಸಿನಲ್ಲಿ ಮೌಲ್ಯವರ್ಧನೆಗಳು ಆಗಿರುವುದರಿಂದ, ಅಂತಹ ತಂತ್ರಜ್ಞಾನಗಳು ಇರುವುದರಿಂದ ಇನ್ನು ಹೆಚ್ಚಿನ ಬೆಳೆ ಬೇಕಾಗಿರುತ್ತೆ. ಯಾಕಂದ್ರೆ ನಮಗೆ ಉತ್ಪಾದನೆ ನಮಗೆ ಸಾಕಾಗ್ತಿಲ್ಲ. ತಾವೇ ನೋಡ್ತಿರ್ಬೋದು, ನಮಗೆ ಹಲಸಿನ ಹಣ್ಣು ಬೇಕಾದಷ್ಟು ಹಲಸಿನ ಹಣ್ಣು ಸಿಗ್ತಾ ಇಲ್ಲ. ಯಾಕಂದ್ರೆ ಉದ್ಯಮೆದಾರರಿಗೆ ಮಾಡಬೇಕು ಅಂದ್ರೂ ಹಲಸಿನ ಹಣ್ಣು ಬೇಕಾಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಏರಿಯಾ ಎಕ್ಸ್ಪ್ಯಾನ್ಷನ್ ಅಂತೀವಿ, ಅಂದ್ರೆ ಇನ್ನು ಬೆಳೆಗಳನ್ನು ತಾಕುಗಳನ್ನು ಜಾಸ್ತಿ ಮಾಡ್ತಾ ಬದುಗಳ ಬೆಲೆಯ ಬದಲು ಒಂದು ತೋಟ ಟೈಪಲ್ಲೇ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಬೆಲೆ ಬಂದೇ ಬರುತ್ತೆ. ಅದೇ ರೀತಿ ಏನಾದರೂ ಈ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳಲ್ಲಿ ಅಭಿವೃದ್ಧಿಪಡಿಸಬೇಕು, ಯಾರಾದರೂ ಉದ್ದಿಮೆದಾರರು ಆಗಬೇಕಂದ್ರೆ ಇವೆಲ್ಲ ನಾನು ಹೇಳಿದಂಥ ಎಲ್ಲ ತಂತ್ರಜ್ಞಾನಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿದೆ, ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಲ್ಲಿದ್ದಾವೆ. ಅಂಥ ತಂತ್ರಜ್ಞಾನಗಳನ್ನು ತಗೊಂಡು ಒಳ್ಳೆ ಉದ್ದಿಮೆದಾರರಾಗ್ಬೋದು. ಇನ್ನೊಂದೇನೆಂದರೆ, ಬೇರೆ ಹಣ್ಣುಗಳಿಗೆ ನಾವು ಬೇರೆ ಕೆಮಿಕಲ್ಗಳನ್ನು ಗೊಬ್ಬರಗಳನ್ನು ಹಾಕ್ತೀವಿ, ಇಲ್ಲಿ ಯಾವುದೇ ಗೊಬ್ಬರ ಯಾವುದೇ ಕೆಮಿಕಲ್ ಇಲ್ಲದೆ ಹಣ್ಣು ಸ್ವಾಭಾವಿಕವಾಗಿ ಬೆಳೆಯುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಯಾವುದೇ ಅಂದರೆ ಒಂದು ಆರ್ಗಾನಿಕ್ ಪ್ರೊಡಕ್ಷನ್ ಅನ್ನೋದು, ಈ ಹಣ್ಣು ಆರ್ಗಾನಿಕ್ ಆಗಿಯೇ ಬೆಳೆಯುತ್ತೆ, ನಿಮಗೆ ಯಾವುದೇ ಪೋಷಕಾಂಶಗಳ ಅವಶ್ಯಕತೆ ಇರೋದಿಲ್ಲ. ಮಣ್ಣಿನಲ್ಲಿರುವ ಫಲವತ್ತತೆಯನ್ನು ಉಪಯೋಗಿಸ್ಕೊಂಡು ಈ ಹಣ್ಣು ಬೆಳೆಯೋದರಿಂದ ನೀವು ಒಳ್ಳೆಯ ಉದ್ದಿಮೆದಾರರಾಗ್ಬೋದು, ರಫ್ತು ಮಾಡ್ಬೋದು, ಹೆಚ್ಚಿನ ರಫ್ತಿಗೆ ಬೇಡಿಕೆ ಇದೆ. ಅದೇ ಗುಜ್ಜೆ ಎಂದೇ ಹೆಚ್ಚು ರಫ್ತಾಗ್ತಾ ಇದೆ, ಅದೇ ಹಣ್ಣಿನ ಪೌಡರ್ಗಳಂಥ ಪದಾರ್ಥಗಳು, ಬೇರೆ ಬೇರೆ ಪದಾರ್ಥಗಳು ಇರೋದ್ರಿಂದ ಇದಕ್ಕೆ ಒಂದು ಒಳ್ಳೆಯ ಬೆಲೆ ಇದ್ದೇ ಇರುತ್ತೆ. ಅಂದರೆ ನಾನು ಹೇಳಿದೆ, ಕಲ್ಪವೃಕ್ಷ ಟೈಪಲ್ಲಿ ನಾವು ಈ ಒಂದು ಹಣ್ಣನ್ನು ನಾವು ನೋಡ್ತಾ ಇದ್ದೀವಿ. ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಡಾಕ್ಟ್ರೆ? ನನ್ನ ಫೋನ್ ನಂಬರ್ ತಗೋಬಹುದು. ಅದೇ ರೀತಿ ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮುಡಿಗೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ, ಇಲ್ಲೂ ಬಂದು ಭೇಟಿಯಾಗಬಹುದು. ನನ್ನ ನಂಬರ್ 9731 7317

ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884268651. ರೈತ ಬಂಧವರೇ, ಮನುಷ್ಯರಿಗೆ ಹೇಗೆ ಕಷ್ಟಗಳು ಬರ್ತವೋ ಹಾಗೆ ಸಸ್ಯಗಳಿಗೂ ಇತರೆ ಜೀವಿಗಳಿಗೂ ಕಷ್ಟಗಳು ತಪ್ಪಿದ್ದಲ್ಲ. ಬರ ಬಂದಾಗ ಬರೇ ಮನುಷ್ಯರೇ ಒದ್ದಾಡುವುದಿಲ್ಲ, ಸಸ್ಯಗಳಿಗೂ ದೊಡ್ಡ ಸವಾಲು. ಮಳೆಯ ಕೊರತೆ ಅಥವಾ ಬರದ ಸೃಷ್ಟಿಯಾದಾಗ ಸಸ್ಯಗಳು ಹೇಗೆ ನಿಭಾಯಿಸ್ತವೆ ಅನ್ನೋದನ್ನು ಯೋಚನೆ ಮಾಡಿ. ನೀರಿನ ಕೊರತೆ ಆದಾಗ ಸಸ್ಯಗಳು ಅಥವಾ ವೃಕ್ಷಗಳು, ಗಿಡಮರಗಳು ಬೇರುಗಳನ್ನು ಇನ್ನಷ್ಟು ವಿಸ್ತರಿಸಿ ಇನ್ನಷ್ಟು ಬಲಗೊಳಿಸಿಕೊಂಡು ಎಲ್ಲೆಲ್ಲಿ ನೀರಿದೆ ಅಂತ ಹುಡುಕೊಂಡು ಹೋಗಿ ಅದನ್ನು ಹೀರಿಕೊಂಡು ತಾನು ಉಳಿಲಿಕ್ಕೆ ಪ್ರಯತ್ನ ಮಾಡ್ತವೆ. ಎಂಥ ವಿಶೇಷ ನೋಡಿ, ಎಲೆಗಳನ್ನು ಉದುರಿಸೋದು, ಎಲೆಗಳನ್ನು ಹೆಚ್ಚು ಬಿಸಿಲಿಗೆ